ಆದರೆ ಮುಖ್ಯವಾಗಿ ರೋಗ ಬರಲಾರದಂತೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳದಾವಂತೀರ ಹೇಗೆ ತಡಿಲಿಕ್ಕೆ? ರೈತ ಬಾಂಧವರಿಗೆ ನಮಸ್ಕಾರ. ಈಗಾಗಲೇ ತಾವೆಲ್ಲ ಈ ಮುಂಗಾರು ಮತ್ತು ಹಿಂಗಾರು ಬೆಳೆ ಕಟಾವನ್ನ ಮುಗಿಸಿ ಮತ್ತೆ ಮುಂಗಾರು ಬೆಳೆಗೆ ನೀವು ಬೆಳೆಯನ್ನ ಹಾಕ್ಲಿಕ್ಕೆ ನೀವು ತಯಾರಿ ಮಾಡ್ಕೊತಾ ಇರ್ತೀರಾ. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಮೊದಲನೇದಾಗಿ ನಾವು ಈ ರೋಗ ಬರಲಾರದಂಗೆ ತಡೆಯೋದಕ್ಕೆ ಮೊದಲನೇದಾಗಿ ನಾವು ಮಾಗಿ ಉಳಿಮೆಯನ್ನ ಮಾಡಬೇಕಾಗತ್ತೆ. ಏಪ್ರಿಲ್ ಮೇ ನಲ್ಲಿ ಬರುವಂತ ಮೊದಲನೇ ಮಳೆಯಲ್ಲಿ ಆದಷ್ಟು ನಾನು ಮಾಗಿ ಉಳಿಮೆ, ಆಳವಾದ ಮಾಗಿ ಉಳಿಮೆ ಉಳಿಮೆಯನ್ನು ಮಾಡಿದಾಗ ಭೂಮಿನಲ್ಲಿ ಇರುವಂತಹ ರೋಗಕಾರಕಗಳನ್ನ ನಾವು ಬಿಸಿಲಿಗೆ ತೋರ್ಪಡಿಸ್ತೀವಿ. ಈ ರೀತಿ ಬಿಸಿಲಿಗೆ ತೋರ್ಪಡಿಸಿದಾಗ ಎಷ್ಟೋ ಶೇಕಡಾ 75-50 ಭಾಗ ರೋಗಕಾರಕಗಳು ಬಿಸಿಲಿನಲ್ಲಿ ಸಾವನ್ನಪ್ಪುತ್ತವೆ. ಅಂದ್ರೆ ರೋಗ ಪ್ರಮಾಣದ ತೀವ್ರತೆಯನ್ನು ನಾವು ಈ ತರ ಮಾಡಿದಾಗ ನಾವು ಕಡಿಮೆ ಮಾಡಬಹುದು. ಇದು ಒಂದು ಪ್ರಯತ್ನವನ್ನು ನೀವು ಮಾಡ್ತಾನೆ ಇರ್ತೀರ. ಬೆಳೆಗಳು ಕಟಾವಾದ ತಕ್ಷಣ ಕಡ್ಡಾಯವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಉಳಿಮೆಯನ್ನ ಮಾಡಬೇಕು. ಉಳಿಮೆಯನ್ನು ಮಾಡಿದಾಗ ನಮಗೆ ಮಾಡ್ತಾರೆ, ಎಲ್ಲ ರೈತರು ಮಾಡ್ತಾರೆ. ಈ ರೀತಿ ಮಾಡಿದಾಗ ನಾವು ಆದಷ್ಟು ರೋಗಕಾರಕಗಳನ್ನ ಕಡಿಮೆ ಮಾಡಬಹುದು ಅಂತ. ಈಗ ಮತ್ತೊಂದು ಏನಂತಂದ್ರೆ, ಉಳಿಮೆ ಮಾಡ್ತಾರೆ ರೈತರು, ಆದ್ರೆ ತಾವು ಹೇಳೋದು ಸಸ್ಯ ರೋಗ ತಜ್ಞರಾಗಿ ಬದುಗಳ ಮೇಲೆ ಹಲವಾರು ಗಿಡಗಳು ಬೇರೆ ಬೇರೆ ಇದಿರ್ತವೆ, ಜಾತಿಯ ಮರಗಳಲ್ಲಿ ಇರ್ತವೆ, ಅಲ್ಲಿಯೂ ಸಹ ರೋಗಾಣುಗಳು ಇರ್ತವೆ, ಅದು ಮುಂದೆ ಬೆಳೆಗಳ ಮೇಲೆ ಪರಿಣಾಮ ಬೀರದಂತೆ ಇಲ್ಲಿ ಏನ್ ಮಾಡ್ಬೇಕಂತೀರಿ? ಎರಡನೇದಾಗಿ ಮೊದಲನೇದಾಗಿ ಮಾಗಿ ಉಳಿಮೆ ಮಾಡ್ತಾರೆ. ಮಾಗಿ ಉಳಿಮೆ ಮಾಡಿದ ಸಂದರ್ಭದಲ್ಲಿ ಮತ್ತೆ ಮೊದಲನೇ ಮಳೆ ಬಂದಾಗ ಆದಷ್ಟು ಬದುಗಳಲ್ಲಿ ಇರುವಂತಹ ತಮ್ಮ ಹೊಲದ ಸುತ್ತ ಇರುವಂತಹ ಕಳೆಗಳು, ಇತರೆ ಕಳೆಗಳು, ಬಹುವಾರ್ಷಿಕ ಕಳೆಗಳು ಮತ್ತೆ ರೋಗಕಾರಕಗಳನ್ನ ಉಳಿಸ್ಕೊಳ್ಳುವಂತಹ ಕಳೆಗಳನ್ನ ಆದಷ್ಟು ಅವರು ನಿರ್ವಹಣೆ ಮಾಡಬೇಕಾಗತ್ತೆ. ಅಂದ್ರೆ ತೆಗೆದಾಕಬೇಕಾಗತ್ತೆ, ತೆಗೆದು ಸುಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಾವು ಕಳೆಯಿಂದ ಬೆಳೆಗೆ ಹರಡುವ ರೋಗಕಾರಕಗಳನ್ನ ಕಡಿಮೆ ಮಾಡಬಹುದು. ಮತ್ ಕೂಳೆ ಕಳೆ ಇರುತ್ತೆ ಕೆಲವೊಂದ್ ಬಾರಿ, ಬಹುವಾರ್ಷಿಕ ತೊಗರಿನ ಹಂಗೆ ಬಿಟ್ಬಿಟ್ಟಿರ್ತಾರೆ. ಸೊ ಇಂಥವೆಲ್ಲ ಏನಾಗುತ್ತೆ ಅಂತಂದ್ರೆ ರೋಗಕಾರಕಗಳನ್ನು ಉಳಿಯೋದಕ್ಕೆ ಒಂದು ಮನೆಯಾಗಿ ಮಾರ್ಪಾಡಾಗುತ್ತೆ. ಈ ಮನೆಯನ್ನ ನಾವು ಆದಷ್ಟು ಕೆಡಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಾವು ಬೆಳೆಗಳಿಗೆ ತಗುಲುವಂತ ಬಾಧೆಯನ್ನ ಕಡಿಮೆ ಮಾಡಬಹುದು. ಈಗ ಬೇಸಿಗೆ ಹೋಗುತ್ತೆ, ಮಾಗಿ ಉಳಿಮೆ ಮಾಡಿರ್ತಾರೆ ರೈತರು, ಎಲ್ಲ ಆಗಿರುತ್ತೆ, ಮುಂದೆ ಮಳೆ ಆಗ್ಬಿಡತ್ತೆ. ಮಳೆ ಆದ್ಮೇಲೆ ಇನ್ನೇನು ಬಿತ್ತನೆ ಮಾಡಬೇಕು ಅಂತಕ್ಕಂತ ವಿಚಾರಗಳು ರೈತರಲ್ಲಿ ಪ್ರಾರಂಭವಾಗ್ತವೆ. ಅವಾಗೆಲ್ಲ ಬೀಜ ಕೂಡ ಇರ್ತಾರೆ, ಮನೆಯಲ್ಲಿ ಬೀಜ ಇಟ್ಟಿರ್ತಾರೆ, ಹೊರಗಡೆ ಬೀಜ ತರ್ತಿರ್ತಾರೆ. ಇಲ್ಲಿ ಏನು ಆಯ್ಕೆ ಮಾಡ್ಕೊಳ್ಳೋದು ಮುಖ್ಯ ಅಂತ, ರೋಗ ನಿರೋಧಕ ತಳಿಗಳ ಆಯ್ಕೆ ಇರಬಹುದು ಅಥವಾ ಹೇಗೆ ಇಲ್ಲಿ ರೈತರು ವಿಚಾರ ಮಾಡಬೇಕು? ಮೊದಲನೇದಾಗಿ ಅವರು ರೋಗ ನಿರೋಧಕ ತಳಿಗಳನ್ನ ಆದಷ್ಟು ಯೂನಿವರ್ಸಿಟಿ ಇರ್ಬೋದು, ಇಲ್ಲ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಅಲ್ಲಿ ಆದಷ್ಟು ನಮ್ಗೆ ಏನಾಗುತ್ತೆ, ಸರ್ಟಿಫೈಡ್ ಸೀಡ್ಸ್ ನ ಸಿಗುತ್ತೆ ನಮಗೆ, ಪ್ರಮಾಣೀಕೃತ ಬೀಜಗಳು ಸಿಗುತ್ತೆ. ಜೊತೆ ಜೊತೆಗೆ ಏನಾಗುತ್ತೆ, ನಮಗೆ ತಾಂತ್ರಿಕ ಮಾಹಿತಿ ಕೂಡ ಸಿಗುತ್ತೆ ರೈತ ಬಾಂಧವರಿಗೆ. ಸೊ ಆದಷ್ಟು ರೋಗರಹಿತ ಬೀಜಗಳನ್ನ ಬಿತ್ತನೆಗೆ ಬಳಸಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂತೀನಿ. ಸೊ ರೋಗರಹಿತ ಬೀಜವನ್ನ ನಾವು ಬಿತ್ತನೆ ಮಾಡಿದಾಗ ಆದಷ್ಟು ರೋಗ ಮುಂದೆ ಬರುವಂತ ರೋಗಗಳನ್ನ ಕಡಿಮೆ ಮಾಡಬಹುದು. ಸೊ ಈ ಮನೆಯಲ್ಲಿ ಇಟ್ಟಿರುವಂತ ಬೀಜ ಆಯ್ತು ಅಂತಂದ್ರೆ, ಸಪೋಸ್ ಕೆಲವೊಬ್ಬರು ರೈತರುಗಳು ಮನೆಯಲ್ಲೇ ತಮ್ಮ ಬೀಜನ ತಾವೇ ರೆಡಿ ಮಾಡ್ಕೊಂಡಿರ್ತಾರೆ, ಅಂತ ಸಮಯದಲ್ಲಿ ಆದಷ್ಟು ಬೀಜೋಪಚಾರವನ್ನ ಮಾಡಬೇಕಾಗತ್ತೆ. ಹೊರಗಡೆಯಿಂದ ತಂದಿರುವಂತ ಬೀಜ ಸರ್ಟಿಫೈಡ್ ಸೀಡ್ಸ್ ಅಲ್ಲಿ ಬೀಜೋಪಚಾರನ ಮಾಡಿರ್ತಾರೆ. ಮನೆಯಲ್ಲಿ ಇಟ್ಟಿರೋ ಬೀಜ ಆದ್ರೆ ನಾವು ಮಾಡಿರೋದಿಲ್ಲ, ಅಂತ ಸಮಯದಲ್ಲಿ ನಾವು ಬೀಜೋಪಚಾರ ಮಾಡೋದ್ರ ಕಡೆ ಗಮನವನ್ನ ಹರಿಸಬೇಕಾಗತ್ತೆ. ಈಗ ನಾವು ಹೇಳಿದಂಗೆ ರೈತರು ತೊಗರಿ, ಕೆಲವೊಂದಿಷ್ಟು ಜನ ರೈತರು ತೊಗರಿ ಬೀಜಗಳನ್ನ ಸ್ವಂತ ಬೀಜ ಇಟ್ಟಿರ್ತಾರೆ, ಆಮೇಲೆ ಹೆಸರು ಸ್ವಂತ ಬೀಜ ಹಾಕ್ತಿರ್ತಾರೆ, ಕಡಲೆ ಸ್ವಂತ ಬೀಜ ಇರ್ತವೆ, ಇಂತಲ್ಲಿ ಏನು ಬೀಜೋಪಚಾರ ಮಾಡ್ಬೇಕಂತಿರ್ತಾವೆ? ಮೊದಲನೇದಾಗಿ ನಾವು ತೊಗರಿನಲ್ಲಿ ಬೀಜೋಪಚಾರ ಮಾಡ್ಬೇಕಂತಂದ್ರೆ, ಮೂಲತಃ ನಮಗೆ ಜಾಸ್ತಿ ಶಿಲೀಂಧ್ರದಿಂದ ಬರುವಂತಹ ರೋಗಕಾರಕಗಳು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ಇಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಕಾರ್ಬನ್ ಡೈಸಿಮ್ ಅಂತ ಹೇಳಿ ಬೆವಿಸ್ಟಿನ್ ಪುಡಿ ಅಂತ ಸಿಗುತ್ತೆ, ಅದನ್ನ 2 ಗ್ರಾಂ 1 ಕೆಜಿ ಬೀಜಕ್ಕೆ ಮಿಶ್ರಣ ಮಾಡಿ ಸ್ವಲ್ಪ ಅಂಟು ದ್ರಾವಣ ಬೆಲ್ಲವನ್ನು ಅಥವಾ 20 ಅಂತ ಹೇಳಿ ಅಂಟು ದ್ರಾವಣ ಬರುತ್ತೆ, ಅಂಟು ದ್ರಾವಣವನ್ನ ಹಾಕಿಕೊಂಡು ಮಿಶ್ರಣ ಮಾಡಿ, ಮಿಶ್ರಣ ಮಾಡಿದಂತಹ ಬೀಜಗಳನ್ನ ನೆರಳಿನಲ್ಲಿ ಒಣಗಿಸಬೇಕು. ನೆರಳಿನಲ್ಲಿ ಒಣಗಿಸಿ ತದನಂತರ ಅವರು ಬಿತ್ತನೆಯನ್ನ ಮಾಡಬೇಕಾಗತ್ತೆ. ಅದೇ ಕಡಲೆನಲ್ಲಿ ನಮ್ಮ ಈಗ ಒಂದು 2-3 ವರ್ಷದಿಂದ ಒಂದು ತಾಂತ್ರಿಕತೆಯನ್ನು ಬಿಡುಗಡೆ ಮಾಡಿದ್ದಾರೆ ಕಡಲೆ ಬೀಜದ ಬೀಜೋಪಚಾರಕ್ಕೆ. ಇದಕ್ಕೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಪ್ರಿಂಟ್ ಅಂತ ಹೇಳಿ ಒಂದು ಸಂಯುಕ್ತ ಶಿಲೀಂಧ್ರ ನಾಶಕ ಬರುತ್ತೆ, ಅದು ಕಾರ್ಬನ್ ಡೈಸಿಮ್ ಮತ್ತೆ ಮ್ಯಾಂಕೋಸಮ್ ಅಂತ ಈ ಎರಡು ಸಂಯುಕ್ತ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸಿ ಸ್ಪ್ರಿಂಟ್ ಅಂತ ಹೇಳಿ ಶಿಲೀಂಧ್ರ ನಾಶಕ ತಯಾರು ಮಾಡಿದ್ದಾರೆ ಕಂಪನಿಯವರು. ಆ ಶಿಲೀಂಧ್ರ ನಾಶಕವನ್ನ ಕಡಲೆಗೆ ಅಂತಲೇ, ಕಡಲೆ ನೆಟೆ ರೋಗ ನಿರ್ವಹಣೆಗೆ ಅಂತಲೇನೆ ಬಿಟ್ಟಿದ್ದಾರೆ, ತಾಂತ್ರಿಕತೆಯನ್ನು ಬಿಟ್ಟಿರೋದ್ರಿಂದ ರೈತ ಬಾಂಧವರು ಆದಷ್ಟು ಸ್ಪ್ರಿಂಟ್ ಅಥವಾ ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಸಬ್ ಸಂಯುಕ್ತ ಶಿಲೀಂಧ್ರ ನಾಶಕಗಳನ್ನು 2 ಗ್ರಾಂ 1 ಕೆಜಿ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿ, ಅದ್ರ ಜೊತೆಗೆ ಸ್ವಲ್ಪ ಅಂಟು ದ್ರಾವಣವನ್ನ ಮಿಶ್ರಣ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಕೈಗೊಳ್ಬೇಕು ಅಂತ ಕೇಳ್ಕೊಂತೀನಿ. ಇದೇ ರೀತಿ ಕೆಲವೊಂದು, ಇವಾಗ ನಾವು ಮೆಣಸಿನಕಾಯಿ ತಗೊಂತೀವಿ, ಮೆಣಸಿನಕಾಯಿನಲ್ಲಿ ಆದಷ್ಟು ನಮಗೆ ನಂಜಾಣು ರೋಗಗಳ ತೀವ್ರತೆ ಜಾಸ್ತಿ ಇರುತ್ತೆ. ಸೊ ಈ ನಂಜಾಣು ರೋಗಗಳ ತೀವ್ರತೆ ಯಾಕೆ ಬರುತ್ತಪ್ಪ ಅಂತಂದ್ರೆ, ಇದು ವಾಹಕ ಅಥವಾ ವೆಕ್ಟರ್ಸ್ ಅಂತ ಹೇಳ್ತೀವಿ. ಈ ವಾಹಕ ಸಸ್ಯ ಏನು ಇರಬಹುದು, ನುಶಿ ಇರಬಹುದು, ಇಂಥದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಆಗುತ್ತೆ. ಇಂಥ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಕುಡಿ ಸಾಯೋ ರೋಗ ಅಥವಾ ಲೀಫ್ ಕರ್ಲ್ ಅಂತ ಹೇಳಿ, ಅದಕ್ಕೆ ಇಮಿಡಾಕ್ಲೋಪ್ರಿಡ್ ಅಂತೇಳಿ ಕಾನ್ಫಿಡಾರ್ ಅಂತ ಹೇಳಿ ಸಿಗುತ್ತೆ, ಅದನ್ನ ನಾವು 4-5 ml ಒಂದು ಕೆಜಿ ಬೀಜ ಬಿತ್ತನೆ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಸೊ ಈ ಲೀಫ್ ಕರ್ಲ್ ಬರೋ ಅಥವಾ ನಂಜಾಣು ಮುಟುರು ರೋಗ ಎಲೆ ಮುಟುರು ರೋಗ ಅಥವಾ ಕುಡಿ ಸಾಯುವ ರೋಗ ನಿರ್ವಹಣೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಈಗ ರೈತರು ಬೀಜೋಪಚಾರ ಮಾಡಿದ ಮೇಲೆ ಕೆಲವೊಮ್ಮೆ ಏನ್ ಮಾಡ್ತಾರೆ, ಏಕ ಬೆಳೆ ಪದ್ಧತಿ ಮಾಡ್ತಿರ್ತಾರೆ, ಕೆಲವೊಂದು ಮಿಶ್ರ ಬೆಳೆ ಪದ್ಧತಿ ಮಾಡ್ತಿರ್ತಾರೆ. ಇಲ್ಲಿ ಬೆಳೆಗಳ ಪದ್ಧತಿ, ಬೆಳೆ ಪದ್ಧತಿ ಹೇಗೆ ರೋಗ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವು? ಬೆಳೆ ಪದ್ಧತಿ ಮಿಶ್ರ ಬೆಳೆ ಚಲೋ ಅಂತೀರಾ ಅಥವಾ ಏಕ ಬೆಳೆ ಚಲೋ ಅಂತೀರಾ, ಹೇಗೆ ತಾವು? ನಮಗೆ ಅನ್ಸಿದ ಮಟ್ಟಿಗೆ ಮಿಶ್ರ ಬೆಳೆ ಪದ್ಧತಿಗೆ ಪ್ರತಿಯೊಬ್ಬ ರೈತನಿಗೂ ನಾವು ಈಗಲೂ ಹೇಳೋದು ಮಿಶ್ರ ಬೆಳೆ ಪದ್ಧತಿಯನ್ನ ಅನುಸರಿಸಿ ಅಂತ ಹೇಳೋದು. ಯಾಕಪ್ಪ ಅಂತಂದ್ರೆ ಈ ಶಿಲೀಂಧ್ರಗಳಿರ್ಬೋದು, ದುಂಡಾಣು ಇರ್ಬೋದು ಅಥವಾ ಜಂತು ಹುಳ ಇರ್ಬೋದು, ನಂಜಾಣು ಇರ್ಬೋದು, ಇವು ಭೂಮಿಯಲ್ಲಿ ವರ್ಷಾನುಗಟ್ಟಲೆ ಅವು ಉಳಿಯುತ್ತೆ. ಒಂದು ವರ್ಷ ಎರಡು ವರ್ಷ ಬೆಳೆ ಇಲ್ಲದಿದ್ದರೂ ಕೂಡ ಭೂಮಿನಲ್ಲಿ ವಾಸ ಮಾಡೋ ಶಕ್ತಿ ಅವಕ್ಕೆ ಇರುತ್ತೆ. ಸೊ ಹಾಗಾಗಿ ಒಂದೇ ಬೆಳೆ ನಾವು ಹಾಕಿದಾಗ ಆ ಬೆಳೆಗಳಿಗೆ ಸರ್ವೇ ಸಾಮಾನ್ಯವಾಗಿ ಈ ರೋಗಕಾರಕಗಳು ರೋಗವನ್ನು ತರುತ್ತೆ. ನಾವು ಯಾವಾಗ ಪರಿವರ್ತನೆಯನ್ನು ಮಾಡ್ತೀವಿ, ಆ ಪರಿವರ್ತನೆ ಮಾಡಿದಾಗ ರೋಗಕಾರಕಗಳಿಗೆ ಊಟ ಸಿಗೋದಿಲ್ಲ, ಹಾಗಾಗಿ ಅದು ತನ್ನ ಉಳಿವಿಕೆಯನ್ನು ಕಡಿಮೆ ಮಾಡಿಕೊಳ್ಳುತ್ತೆ. ಈ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಆದಷ್ಟು ಏಕದಳ ಮತ್ತು ದ್ವಿದಳ ಧಾನ್ಯ ಬೆಳೆಗಳ ಪರ್ಯಾಯ ಬೆಳೆನ ಉಪಯೋಗ ಮಾಡೋದಕ್ಕೆ ರೈತರಿಗೆ ಪ್ರತಿ ವರ್ಷ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಹತ್ತಿ ಬೆಳೆನೇ ಬೆಳೀತಿದ್ದಾರೆ, ಮೆಣಸಿನಕಾಯಿ ಆಗ್ತಿದ್ದಾರೆ. ಈ ರೀತಿ ಆಗೋದ್ರಿಂದ ಯಾವ್ಯಾವ್ದು ರೋಗಗಳು ಕಡಿಮೆ ಪ್ರಮಾಣದಲ್ಲಿ ಇದ್ವು, ಈಗ ಜಾಸ್ತಿ ಪ್ರಮಾಣಕ್ಕೆ ಆಗ್ತಾ ಇದೆ. ಸೊ ಹಾಗಾಗಿ ರೈತ ಬಂದ್ರು ಇನ್ನಾದ್ರೂ ಎಚ್ಚೆತ್ತುಕೊಂಡು ಆದಷ್ಟು ಮಿಶ್ರ ಬೆಳೆ ಅಥವಾ ಅಂತರ್ ಬೆಳೆ ಪದ್ಧತಿಯನ್ನ ಪರಿವರ್ತನೆ ಮಾಡಬೇಕು, ಮಿಶ್ರ ಬೆಳೆಯನ್ನ ಬೆಳಿಬೇಕು. ಈ ರೀತಿ ಮಾಡಿದಾಗ ರೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು, ಇಳುವರಿ ಸ್ವಲ್ಪ ಜಾಸ್ತಿ ಕಡಿಮೆ ಬಂದ್ರು ಕೂಡ ಮುಂದೆ ಒಂದು ಕಾಲಕ್ಕೆ ಕಡಿಮೆ ಆಗೋದನ್ನ ತಡೆಗಟ್ಟಬಹುದು. ಈಗ ಬಿತ್ತನೆ ಸಮಯ ಏನಾದರೂ ಪ್ರಮುಖ ಪಾತ್ರ ವಹಿಸ್ತಾರೆ ರೋಗ ನಿರ್ವಹಣೆಯಲ್ಲಿ? ಬಿತ್ತನೆ ಸಮಯ ಸಮಯವೂ ಕೂಡ ಕೆಲವೊಂದು ರೋಗಗಳಿಗೆ ಬಿತ್ತನೆ ಸಮಯ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ನಾವು ಇವಾಗ ಹೆಸರು ಉದ್ದು ಅದು ಏನ್ ಸಮಯ ಕೊಟ್ಟಿರ್ತೀವಿ ಆ ಸಮಯದಲ್ಲಿ ನಾವು ಬಿತ್ತನೆಯನ್ನ ಮಾಡಬೇಕು. ಇವಾಗ ನಾವು ಇದನ್ನೇ ತಗೊಳ್ರಿ, ತುಕ್ಕು ರೋಗ. ಈ ತುಕ್ಕು ರೋಗ ಏನಾಗುತ್ತೆ, ಬೆಳೆ ಮೆಚುರಿಟಿ ಆದಂಗೆಲ್ಲ ಬಂದ್ಬಿಡತ್ತೆ. ಸೊ ನಾವೇನ್ ಮಾಡ್ಬೇಕು, ಅದಕ್ಕೆ ಮುಂಚಿತವಾಗಿನೆ ಬಿತ್ತನೆ ಮಾಡಬೇಕು. ಮುಂಚಿತವಾಗಿ ಬಿತ್ತನೆ ಮಾಡಿದಾಗ ನಮಗೆ ರೋಗ ಬರೋದನ್ನ ತಡೆಗಟ್ಟಬಹುದು. ಅಂದ್ರೆ ಸಾಮಾನ್ಯವಾಗಿ ಮುಂಚಿತವಾಗಿ ಬಿತ್ತನೆ ಮಾಡೋದು ಒಳ್ಳೇದು. ಅರ್ಲಿ ಸೋಯಿಂಗ್ ಯಾವತ್ತಿದ್ರು ಎಸ್ಕೇಪ್ ಆಗುತ್ತೆ ಡಿಸೀಸಸ್, ರೋಗಗಳು ಆದಷ್ಟು ಅದರಿಂದ ಎಸ್ಕೇಪ್ ಆಗುತ್ತೆ. ಸೊ ಹಂಗಾಗಿ ಕೆಲವೊಂದು ಡಿಸೀಸಸ್ಗೆ, ಕೆಲವೊಂದು ರೋಗಗಳಿಗೆ ನಾವು ಮುಂಚಿತ ರೋಗ ನಿರ್ವಹಣೆ ಮಾಡಬಹುದು ಅಂತೀರಾ, ಬರಲಾರದಂತೆ ಅಥವಾ ಹೇಗೆ? ಅಲ್ಲಿ ಮುಂದೆ ಏನು ವಿಶೇಷವಾದಂತ ಕಾಳಜಿ ಇದಾವೆ, ಮತ್ತೇನೇನು ಪದ್ಧತಿಗಳಿದಾವೆ ರೋಗ ಬರಲಾರದಂತೆ ತಡಿಬೇಕಂತಂದ್ರೆ? ರೋಗ ಬರಲಾರದಂತೆ ತಡಿಬೇಕಂದ್ರೆ ರೈತ ಬಾಂಧವರು ಏನೇನು ಇಂಟರ್ ಕಲ್ಟಿವೇಷನ್ ಆಪರೇಷನ್ ಮಾಡಬೇಕು ಅವನ್ನ ಮಾಡಲೇಬೇಕಾಗತ್ತೆ. ಎಲ್ಲಿ ಕಳೆಗಳು ಇದ್ದಾಗ ಸಮಸ್ಯೆ, ಕಳೆಗಳು ಇದ್ದಾಗ ಸಮಸ್ಯೆ ಆಗತ್ತೆ, ಕಳೆಗಳನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಜೊತೆಗೆ ಕೊಡುವಂತಹ ಇರಿಗೇಷನ್, ನಾವು ಇರಿಗೇಷನ್ ಅಲ್ಲಿ ಬೆಳೆದ್ರೆ ಅಥವಾ ಒಣ ಬೇಸಾಯ ಪದ್ಧತಿನಲ್ಲಿ ಬೆಳೆದ್ರೆ ಮಳೆ ಬೀಳೋದು ಕೂಡ ಅಥವಾ ನಾವು ಕೊಡುವ ನೀರಾವರಿ ಪದ್ಧತಿಯಲ್ಲಿ ನೀರು ಕೊಡೋದು ಕೂಡ ರೋಗ ತೀವ್ರತೆಗೆ ಜಾಸ್ತಿ ಆಗುತ್ತೆ. ನಾವು ಇವಾಗ ಕೆಲವೊಂದು ಈಗ ತುಕ್ಕು ರೋಗಕ್ಕೆ ಅನ್ಕೊಳ್ಳಿ, ಮೆಚುರಿಟಿ ಸ್ಟೇಜ್ ಅಲ್ಲಿ ಅಂದ್ರೆ ಹಾರ್ವೆಸ್ಟಿಂಗ್ ಸ್ಟೇಜ್ ಬರ್ತಿದೆ ಅಂದಾಗ ನಾವು ಜಾಸ್ತಿ ಎನ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕಯುಕ್ತ ಗೊಬ್ಬರ ಜಾಸ್ತಿ ಕೊಟ್ಟಂಗೆಲ್ಲ ರೋಗ ಜಾಸ್ತಿ ಆಗುತ್ತೆ. ನೀರಾವರಿ ನೀರು ಜಾಸ್ತಿ ಕೊಟ್ಟಂಗೆಲ್ಲ ಆ ಸಮಯದಲ್ಲಿ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಮೆಣಸಿನಕಾಯಿನಲ್ಲಿ ಹಣ್ಣು ಕೊಳೆ ರೋಗಕ್ಕೂ ಅಷ್ಟೇ. ನಾವು ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಅಂದ್ರೆ ನಮ್ಮ ಬೇಸಾಯಿತ ಸುಧಾರಿತ ಬೇಸಾಯ ಕ್ರಮದಲ್ಲಿ ಏನು ಫರ್ಟಿಲೈಸರ್ ಡೋಸ್ ಇದೆ, ಗೊಬ್ಬರದ ಮಾಹಿತಿ ಇದೆ, ಅದಷ್ಟನ್ನೇ ಕೊಡಬೇಕು. ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ನಮಗೆ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಜೊತೆಗೆ ಔಷಧಿ ಹೊಡಿತಾರೆ, ತುಂಬಾನೇ ಔಷಧಿ ಹೊಡೆದು ಬಿಡ್ತಾರೆ. ಶಿಲೀಂಧ್ರ ಇರ್ಬೋದು ಅಥವಾ ದುಂಡಾಣು ನಾಶಕ ಇರ್ಬೋದು, ಇಲ್ಲಾಂದ್ರೆ ಉಳುಗಳಕ್ಕೆ ಸಾಯಿಸೋದಕ್ಕೆ ಔಷಧಿ ಹೊಡೆಯೋದು, ಈ ತರ ಇರ್ರೆಗ್ಯುಲರ್ ಆಗಿ ಔಷಧಿ ಹೊಡೆಯೋದ್ರಿಂದ ಕೂಡ ನಾವು ರೋಗದ ತೀವ್ರತೆ ಜಾಸ್ತಿ ಆಗ್ಬಿಡುತ್ತೆ. ಅಂದ್ರೆ ಈಗ ರೋಗನಾಶಕ ಮತ್ತು ಕೀಟನಾಶಕಗಳನ್ನ ಕೂಡಿಸಿ ಸಿಂಪರಣೆ ಮಾಡಬಹುದು ಅಂತ ಹೇಳ್ತೀರ ತಾವು, ಹೇಗೆ? ಕೆಲವೊಂದು ರೋಗಗಳಿಗೆ ನಾವು ವರ್ಕ್ ಮಾಡಿದ್ದಾರೆ, ಕೆಲವೊಂದು ರೋಗಗಳಿರ್ಬೋದು ಕೀಟನಾಶಕಗಳಿರ್ಬೋದು ಎರಡನ್ನೂ ನಾವು ಮಿಕ್ಸ್ ಮಾಡಿ ಹೊಡಿಬಹುದು. ಕೆಲವೊಂದು ರೆಕಮೆಂಡೆಡ್ ಇದಾವೆ, ಅಂತವನ್ನ ಮಾತ್ರ ಹೊಡಿಬೇಕಾಗತ್ತೆ. ಎಲ್ಲಾ ಔಷಧಿನೂ ಎಲ್ಲಾ ಕೀಟನಾಶಕಗಳು ಎಲ್ಲಾ ಶಿಲೀಂಧ್ರ ನಾಶಕಗಳನ್ನು ಮಿಕ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾವುದು ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ ಅಂತ ಔಷಧಿಗಳನ್ನು ನಾವು ಸಿಂಪಡಣೆ ಮಾಡಬಹುದು. ಮತ್ತೇನಾದ್ರೂ ರೈತರಿಗೆ ವಿಶೇಷವಾದಂತಹ ಮಾಹಿತಿ? ಈ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿತ್ತನೆ ಮಾಡೋ ಸಮಯದಲ್ಲಿ ನಾವು ಬೀಜೋಪಚಾರ ಮಾಡ್ತೀವಿ, ಈ ತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋ ಸಮಯದಲ್ಲಿ ಆದಷ್ಟು ಟ್ರೈಕೋಡರ್ಮ ಸಂಪತ್ಭರಿತ ಗೊಬ್ಬರವನ್ನ ಭೂಮಿಗೆ ಸೇರಿಸಬೇಕಂತ ಹೇಳಿ ಇಷ್ಟಪಡ್ತೀನಿ. ಟ್ರೈಕೋಡರ್ಮ ಸಂಪತ್ಭರಿತ ಗೊಬ್ಬರ ಹೆಂಗ್ ಮಾಡೋದಂದ್ರೆ 2 kg ಟ್ರೈಕೋಡರ್ಮ ತೆಗೆದುಕೊಳ್ಬೇಕು. ನಮ್ಮಲ್ಲೇ ಸಿಗುತ್ತೆ, ನಮ್ಮ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ, ಇಲ್ಲ ಆರ್ಎಸ್ಕೆಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಈ ಟ್ರೈಕೋಡರ್ಮ ಸಿಗುತ್ತೆ. ಈ ಟ್ರೈಕೋಡರ್ಮ 2 kg 100 kg ತಿಪ್ಪೆ ಗೊಬ್ಬರದ ಜೊತೆ ಹಾಕಿ ಮಿಕ್ಸ್ ಮಾಡಿ 15 ದಿವಸ ಬಿಟ್ಟು ಅದನ್ನ ನೀರಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದ ನಂತರ ಆ 100 ಕೆಜಿ ಗೊಬ್ಬರನು 100 ಕೆಜಿ ಟ್ರೈಕೋಡರ್ಮ ಆಗಿ ಮಾರ್ಪಾಡು ಹೊಂದಿರುತ್ತೆ. ಇಂತಹ ಟ್ರೈಕೋಡರ್ಮನ ಬಿತ್ತನೆ ಸಮಯದಲ್ಲಿ ಹಾಕಿದಾಗ, ಬಿತ್ತನೆ ಬೀಜದ ಜೊತೆ ನಾವು ಹಾಕಿದಾಗ, ಸೊ ಭೂಮಿಯಿಂದ ಬರುವಂತಹ ರೋಗಕಾರಕಗಳು ಮತ್ತೆ ಬೀಜದಿಂದ ಬರುವಂತ ರೋಗಕಾರಕಗಳು ಎರಡನ್ನೂ ಕಡಿಮೆ ಮಾಡಬಹುದು. ಜೊತೆಗೆ ಈ ಟ್ರೈಕೋಡರ್ಮಾಗಿ ಇನ್ನೊಂದು ಏನು ಪ್ರಮುಖವಾದ ಗುಣ ಇದೆ ಅಂತಂದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಕೊಡುವ ಗುಣ ಇದೆ. ಸೊ ಹಾಗಾಗಿ ಆದಷ್ಟು ರೈತರು ವರ್ಷ ಟ್ರೈಕೋಡರ್ಮ ಸಂಪತ್ ಭರಿತ ಗೊಬ್ಬರವನ್ನ ಭೂಮಿಗೆ ಸೇರಿಸೋದ್ರಿಂದ ರೋಗ ಬರೋದು ಮತ್ತೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡಿ ಇಳುವರಿಯನ್ನ ಜಾಸ್ತಿ ತಗೋಬಹುದು ಅಂತೇಳಿ ಇಷ್ಟಪಡ್ತೀನಿ. ಈಗ ಒಂದು ವಿಚಾರ, ರೈತರು ಸಸಿ ಮಡಿಗಳನ್ನ ಮಾಡ್ತಿರ್ತಾರೆ ಬೇಸಿಗೆಯಲ್ಲಿ. ಸಸಿಗಳನ್ನ ಮಡಿಗಳನ್ನ ಮಾಡುವ ಹೊತ್ತಿನಾಗ ಅಲ್ಲಿ ಹಲವಾರು ಮಡಿಗಳಲ್ಲಿ ರೋಗಗಳು ಬರ್ತವೆ, ಸಸಿ ಸಾಯುವ ರೋಗಗಳು ಬರ್ತವೆ. ಇದನ್ನೆಲ್ಲ ಒಂದು ತಡಿಲಿಕ್ಕೆ ಸೂರ್ಯನ ಶಕ್ತಿಯನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಯಾಕಂದ್ರೆ ಸಾಕಷ್ಟು 40-42-45 ಡಿಗ್ರಿ ಮಾಡಬಹುದು ಅಂತಕ್ಕೆ ನೀವೇ ಹೇಳ್ತಾ ಇದ್ದೀರಾ ಈಗಾಗಲೇ. ನಾವು ಇದಕ್ಕೆ ಸಾಯಿಲ್ ಸೋಲರೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನ ಬಿಸಿಲಿನ ಹಿಡಿದಿಟ್ಟು ಅದರಿಂದ ಬರುವಂತ ಬಿಸಿಲಿನ ಶಾಖದಲ್ಲಿ ರೋಗಕಾರಕಗಳನ್ನ ನಾಶ ಮಾಡಬಹುದು. ಇದನ್ನ ಮಾಡೋದ ಹೆಂಗಪ್ಪ ಅಂತಂದ್ರೆ, ನಾವು ಯಾವ ಏರಿಯಾನ ನಾವು ಎಲ್ಲಿ ನಾವು ನರ್ಸರಿ ಮಾಡ್ಬೇಕು ಅಂತಿರ್ತೀವಿ, ಸಸಿ ಮಡಿ ತಯಾರು ಮಾಡ್ಬೇಕಂತಿರ್ತೀವಿ, ಅಲ್ಲಿ 400-500 ಗೇಜ್ ಇರುವಂತ ಕಪ್ಪು ಪಾಲಿಥೀನ್ ಶೀಟ್ಸ್ ಬರುತ್ತೆ. ಅಂತ ಶೀಟ್ಸ್ ನ ನಾವು ಫಸ್ಟ್ ಇರಿಗೇಷನ್ ಮಾಡಬೇಕು, ನೀರನ್ನ ಕೊಡಬೇಕು ಭೂಮಿಗೆ, ತೋಯಿಸಬೇಕು. ತೋಯಿಸಿದ ನಂತರ ಅದರ ಮೇಲೆ ನಾವು ಈ ಬ್ಲಾಕ್ ಶೀಟ್ ಅಂತ ಏನ್ ಬರುತ್ತೆ ಅಥವಾ ಸಾಯಿಲ್ ಸೋಲರೈಸೇಷನ್, ಶಾಖ ಕಿರೆಗಳನ್ನು ಹಿಡಿದಿಟ್ಟುವಂತಹ ಒಂದು ಪಾಲಿಥೀನ್ ಶೀಟ್ ನ ಕವರ್ ಮಾಡಿ ಅದನ್ನ ಬಿಡಬೇಕಾಗತ್ತೆ. ಒಂದ್ ವಾರ ಬಿಡಬೇಕಾಗತ್ತೆ. ಈ ರೀತಿ ಒಂದ್ ವಾರ ಬಿಟ್ಟಾಗ ಅಲ್ಲಿರುವಂತಹ ರೋಗಕಾರಕಗಳನ್ನ ಈ ಬಿಸಿಲಿನ ಶಾಖ ಸಾಯಿಸುತ್ತೆ. ಅಂದ್ರೆ ಅವಾಗೇನಾಗುತ್ತೆ, ನಾವು ಆತರ ಕವರ್ ಮಾಡಿದಾಗ ಅಂದ್ರೆ ಕಂಪ್ಲೀಟ್ ಸಾಯಿಲ್ ಸ್ಟೆರ್ಲೈಸ್ ಆಗುತ್ತೆ. ಸ್ಟೆರ್ಲೈಸ್ ಆಗುತ್ತೆ, ಸೂರ್ಯನ ಶಾಖ ಕಿರಣಗಳಿಂದ ಸ್ಟೆರ್ಲೈಸ್ ಆಗುತ್ತೆ. ಸೊ ಸಸಿ ಮಡಿ ಮಾಡುವಂತವ್ರು ಇದನ್ನ ಕಡ್ಡಾಯವಾಗಿ ಬಳಸುವ ಒಳ್ಳೇದು. ಜೊತೆಗೆ ಇನ್ನೊಂದೇನಾಗತ್ತೆ ಅಂದ್ರೆ, ರಂಜಾಣ ರೋಗ ನಿರ್ವಹಣೆ ಮಾಡಬೇಕು ಅಂದ್ರೆ ಸಸ್ಯ ಏನು ಲೀಫ್ ಕರ್ಲ್ ಅಂತ ಏನ್ ಹೇಳ್ತೀವಿ, ಮುಟ್ಟು ರೋಗ ನಿರ್ವಹಣೆ ಮಾಡ್ಬೇಕಂದ್ರೆ ಆದಷ್ಟು ಸೊಳ್ಳೆ ಪರದೆಗಳು ಬರುತ್ತಲ್ಲ, ಪರದೆಗಳ ಒಳಗೆ ಅವರು ಸಸಿ ಮಡಿಯನ್ನ ತಯಾರಿಸೋದ್ರಿಂದ, ಇಲ್ಲ ಗ್ರೀನ್ ಹೌಸ್ ಒಳಗೆ ಹಸಿರು ಮನೆಗಳಲ್ಲಿ ಶೇಡ್ ನೆಟ್ಟಲ್ಲಿ ಆ ರೀತಿ ಮಾಡಿದಾಗ ನಮಗೆ ಸಸಿ ಮಡಿಯಿಂದ ಬರುವಂತಹ ನಂಜಾಣು ರೋಗವನ್ನ ನಿರ್ವಹಣೆ ಮಾಡಬಹುದು. ಇಲ್ಲ ಅಂತಪ್ಪ ಅಂತಂದ್ರೆ ಅದು ಮೇನ್ ಫೀಲ್ಡ್ ಹೋಗ್ಬಿಡತ್ತೆ, ಮೇನ್ ಹೊಲದಲ್ಲಿ ತೋಟದಲ್ಲಿ ಆದಷ್ಟು ಇಳುವರಿನ ಜಾಸ್ತಿ ಕುಂಠಿತ ಮಾಡುತ್ತೆ. ಕೊನೆಯದಾಗಿ ರೈತರಿಗೆ ಏನು ನಿಮ್ಮ ಸಂದೇಶ? ಈ ಸಸ್ಯ ಸಂರಕ್ಷಣಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಆದಷ್ಟು ಎಲ್ಲ ರೈತ ಬಾಂಧವರು ಎಲ್ಲರೂ ಮಾಡಬೇಕು, ಸಾಮೂಹಿಕವಾಗಿ ಮಾಡಬೇಕಾಗತ್ತೆ. ಈಗ ಒಬ್ರು ಮಾಡಿರ್ತೀರಾ, ಇನ್ನೊಬ್ರು ಮಾಡಿಲ್ಲ ಅಂತಂದ್ರೆ ನಿಮ್ ತೋಟದಿಂದ ನಿಮ್ ಹೊಲದಿಂದ ಇನ್ನೊಂದು ಹೊಲಕ್ಕೆ ರೋಗ ಪಸರಿಸೋದು ಇರುತ್ತೆ. ಆದಷ್ಟು ಮಾಗಿ ಉಳಿಮೆಯನ್ನ ಮಾಡಿ, ಬೀಜೋಪಚಾರ ಮಾಡಿ, ಎಲ್ಲೆಲ್ಲಿ ನಂಜಾಣು ರೋಗ ಜಂತುಹುಳು ರೋಗದ ಬಾಧೆ ಇರುತ್ತೋ ಅಲ್ಲಿ ಆದಷ್ಟು ಕೇರ್ ತಗೊಂಡು ಬೇವಿನ ಪುಡಿ ಸಿ ಟ್ರೀಟ್ಮೆಂಟ್ ಮಾಡಿ ಬೀಜೋಪಚಾರ ಮಾಡಿ, ಮತ್ತೆ ಇಮಿಡಾ ಕ್ಲೋಪಿಡ್ ಬೀಜೋಪಚಾರ ಮಾಡಿ, ಎಲ್ಲಿ ಶಿಲೀಂಧ್ರದ ಬಾಧೆ ಕಂಡು ಬರುತ್ತೋ ಅಲ್ಲಿ ಆದಷ್ಟು ಶಿಲೀಂಧ್ರ ನಾಶಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿ, ಬೆಳೆ ಪರಿವರ್ತನೆ ಮಾಡಿ. ಅದು ಆದಷ್ಟು ನಾವು ಎಲ್ಲರಿಗೂ ರೆಕಮೆಂಡ್ ಮಾಡ್ತಿರ್ತೀವಿ, ಬೆಳೆ ಪರಿವರ್ತನೆ ಪರಿವರ್ತನೆ ಅದು ಬಹಳ ಮುಖ್ಯ ಆಗಿದೆ. ಈ ಮುಂದೊಂದು ಕಾಲಕ್ಕೆ ಮೆಣಸಿನಕಾಯಿ ಬೆಳೆದಂತ ರೈತರು ಬಹಳಷ್ಟು ಸಮಸ್ಯೆ ಎದುರಿಸ್ತಾರೆ. ಪ್ರತಿ ವರ್ಷನೂ ಅದೇ ಹೊಲದಲ್ಲಿ ಮೆಣಸಿನಕಾಯಿ ಹಾಕ್ತಿರ್ತಾರೆ, ಸಾಕಷ್ಟು ಬೆಳೆ ಹಾಳಾಗಿ ಹೋಗ್ತಾ ಇದೆ. ಇದೇನು ತಾವ್ ಹೇಳಿದ್ರಲ್ಲ, ಹಣ್ಣು ಕೊಳೆ ರೋಗ ಅಂತವೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತದೆ. ಇವೆಲ್ಲಾನು ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ವಹಿಸಿಕೊಂಡ್ರೆ ಹೊಲದಲ್ಲಿ ಬರುವಂತ ರೋಗಗಳನ್ನ ಕಡಿಮೆ ಮಾಡಬಹುದು ಮತ್ತೆ ಇಳುವರಿಯನ್ನ ಜಾಸ್ತಿ ಮಾಡಬಹುದು. ಒಳ್ಳೇದು ಡಾಕ್ಟರ್ ಸವಿತಾ ಅವರ, ಇದುವರೆಗೆ ಕೆಲವೊಂದಿಷ್ಟು ಮಾಹಿತಿ ಅಂದ್ರೆ ವಿಶೇಷವಾಗಿ ರೋಗ ಬರಲಾರದಂತ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ತಿಳಿಸಿದ್ರಿ. ರೈತ ಬಾಂಧವರು ಇಂಥ ವಿಚಾರವನ್ನ ಗಮನಿಸಲಿ. ನಿಮ್ಮ ಫೋನ್ ಸಂಖ್ಯೆನ ಕೊಡ್ತೀರಾ ರೈತರಿಗೆ? ಏನಾದರೂ ರೈತರು ರೋಗ ನಿರ್ವಹಣೆ ಬಗ್ಗೆ ವಿಶೇಷವಾದಂತಹ ಮಾಹಿತಿ ಬೇಕಾಗಿತ್ತು, ನಿಮ್ಮನ್ನ ಸಂಪರ್ಕ ಮಾಡಬೇಕಾಗಿತ್ತು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆ ರೈತರಿಗೆ? ನನ್ನ ಫೋನ್ ಸಂಖ್ಯೆ 9909063 8433. ಇನ್ನೊಮ್ಮೆ ಹೇಳ್ತೇನೆ, ಡಾಕ್ಟರ್ ಸವಿತಾ ಸಸ್ಯ ರೋಗ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇವರ ಫೋನ್ ಸಂಖ್ಯೆ 9909063 8433. ಒಳ್ಳೇದು ಡಾಕ್ಟರ್ ಸವಿತಾ ಅವರೇ, ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ಧನ್ಯವಾದ. ತಮಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಸ್ಯರೋಗ ನಿರ್ವಹಣೆಯಲ್ಲಿ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸವಿತಾ ಎಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಆದರೆ ಇದರಷ್ಟು ಚೆನ್ನಾಗಿ ಬೆಳೆ ಅದು ಬರೋದಿಲ್ಲ. ನಮ್ಮೂರು ಸೆಟ್ ಆಗ್ತಾ ಇಲ್ಲ ನಮ್ಮೂರಿಗೆ ಅದು. ಅಂದರೆ ಇದು ಮಳೆ ಗಾಳೆ ಬಂದರೂ ಗಿಡ ಏನೋ ಬೀಳೋದಿಲ್ಲ ಅದ್ರ ಗತೆ ಸರ್? ಇದು G9 ಬಾಳೆಕೇನೆ ಇದು ಎತ್ತರ ಜಾಸ್ತಿ ಹೋಗ್ತದೆ. ಆದರೆ ಫೆಬ್ರವರಿ ಮಾರ್ಚ್ ಒಳಗೆ ನಾವು ಕಟಿಂಗ್ ಮಾಡ್ಕೊಂಡ್ರೆ ಮಾತ್ರ ಉಳಿತದೆ ಸರ್. ಇಲ್ಲಿದ್ರೆ ಮಾತ್ರ ಇದು ಕಂಪಲ್ಸರಿ ಅದಕ್ಕಿಂತ ಜಾಸ್ತಿ ಹೋಗ್ತದೆ ಬೆಳೆ. ಆದರೆ ಅದು ಒಂದು ವರ್ಷದ ಒಂದು ಒಂದು ಒಂದು G9 ಹಾಕಿದ್ರೆ ಒಂದೇ ವರ್ಷ ಬೆಳೆ. ಇದು ಸುಮಾರು ನಾನು ಹೇಳ್ತೀನಲ್ಲ ಸರ್, ಹೊಸಪೇಟೆಯಲ್ಲಿ ಒಬ್ಬ ರೈತ ಇವತ್ತಿಗೂ 32ನೇ ವರ್ಷ ಕಂಟಿನ್ಯೂ ಅದೇ ಜವಾರಿ ಬಾಳೆದೇ 32 ವರ್ಷ ಸತ್ವವಾಗಿ ಅದೇ ಭೂಮಿಗೆ ಬಗಳಾಗ ಮರಿಗಳು ಬಿಟ್ಟು ಬೆಳೆಸಿದ ಉದಾಹರಣೆಗಳಾವು ಸರ್. ಹೇಗೆ ಇದನ್ನು 30 ವರ್ಷ ಬರ್ತದೆ ಅಂತ ಹೇಳ್ತಿರ್ತಾವೆ, ಇದಕ್ಕೆ ಮೇಂಟೆನೆನ್ಸ್ ಏನೇನು ಮಾಡಬೇಕಾಗತ್ತೆ ಬಾಳೆಗೆ ಅಷ್ಟು ವರ್ಷ ಬರಬೇಕಂದ್ರೆ? ಯಾವ ರೀತಿ ಇದಕ್ಕೆ ಬೇಸಾಯ ಕ್ರಮ ಇರ್ಬೋದು, ಉಪಚಾರ ಏನು ಕೇರ್ ತಗೋಬೇಕಾಗತ್ತೆ ಬಾಳೆಗೆ? ಸರ್, ಸ್ಟಾರ್ಟಿಂಗ್ ವರ್ಷ ನನ್ನ ಕೇಳಿದರೆ ಮರಿಗಳು ತೆಗಿಡೋದೇ ಒಂದು ದೊಡ್ಡ ಇದು. ಆಮೇಲೆ 2ನೇ ವರ್ಷ 3ನೇ ವರ್ಷ ಎಂಡೆ ಗೊಬ್ಬರ ಹಾಕೋದು, ಟೈಮ್ ಟು ಟೈಮ್ ಮರಿಗಳು ಸೈಡ್ ಕೊಯ್ಯೋದು, ಏನು ಸರ್ ಇನ್ನು ಕೈ ಗೊಬ್ಬರ ಇಷ್ಟು ಮಾತ್ರ. ಇದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಸರ್. ಮರಿಗಳಂತಂದ್ರೆ ಎಷ್ಟು ಮರಿಗಳನ್ನು ಬಿಡ್ತೀರಿ? ಭಾಳಷ್ಟು ಮರಿಗಳು ಬಿಡ್ತಿರ್ತಾವೆ, ಹೆಂಗೆ ಹೊಡಿತಾ ಇರ್ತಾವೆ, ಹೆಂಗೆ ತಿಂಗಳ ತಿಂಗಳ ಎಷ್ಟು ಬಿಡ್ತೀರಿ? ಮೊಗ ಕಾರ್ತಿಯಾಗ ಬಿಡ್ತಾರೆ ಸರ್, ಅಕ್ಟೋಬರ್ ನವಂಬರ್ ತಿಂಗಳಾಗ ಮರಿಗಳು ಬಿಡ್ತಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅದು ಆ ಸೈಡ್ ಇದ್ದ ಮರಿಗಳೆಲ್ಲ ಅವಲೇ ಕ್ವಾರೆ ಮಾಡಿ ಅಂತ ಗೊತ್ತಾಗಿಬಿಡ್ತದೆ ಸರ್. ನಮ್ಗೆ ಯಾವುದು ಚೆನ್ನಾಗಿ ಗ್ರೋತ್ ಚಲೋ ಐತೆ ಅದನ್ನು ನೋಡಿ ನಾವು ಬಿಡ್ತೀವಿ ಸರ್. ಹೇಗೆ ಒಂದು ಎಕರೆಗೆ ಖರ್ಚು ವೆಚ್ಚ, ಒಂದು ಬಾಳೆ ಸುಮಾರು 3 ವರ್ಷದಿಂದ ಇಳುವರಿ ಪಡ್ಕೊಳಕತ್ತೀರಿ, ಖರ್ಚು ವೆಚ್ಚಗಳ ಒಂದು ಎಕರೆಗೆ ನೋಡಿದರೆ ಎಷ್ಟು ಲಾಭ ಆಗುತ್ತೆ ಒಂದು ಎಕರೆಗೆ ಬಾಳೆಯಿಂದ ತಮಗೆ? ಸ್ಟಾರ್ಟಿಂಗ್ನಲ್ಲಿ ಎಕರೆಗೆ ಒಂದು 40-45 ಸಾವಿರ ಖರ್ಚು ಬರ್ತದೆ ಸರ್. 2ನೇ ವರ್ಷ ಭಾಳ ಕಮ್ಮಿ ಸರ್, ಎಕರೆ 20-25 ಹೆಚ್ಚಿಗೆ ಬರಲ್ಲ ಸರ್. ಹೇಗೆ ಇಳುವರಿ ಮತ್ತು ಮಾರಾಟ ಎಲ್ಲ ನೋಡಿದರೆ ಲಾಭ ಎಷ್ಟು ತಪ್ಪಿರೋ? ಒಂದು 60-70 ಸಾವಿರ ಉಳಿತದೆ ನೋಡಿ ಸರ್, ಒಂದು ಪ್ರತಿ ಒಂದು ವರ್ಷಕ್ಕೆ 60-70 ಸಾವಿರ ಉಳಿತದೆ, ಇದು ಗ್ಯಾರಂಟಿ ಹೇಳ್ಬೋದು ಸರ್. ಬಾಳೆಯಲ್ಲಿ ನಿಮ್ಗೆ ಏನಾದರೂ ಮಾರುಕಟ್ಟೆ ಸಮಸ್ಯೆ ಏನಾಗಿದೆ? ಇಲ್ಲ ಇಲ್ಲ ಸರ್, ಇದು ಸದ್ಯದಲ್ಲಿ ಅಂತ ನಮ್ಮ ಮಾರ್ಕೆಟ್ ಭಾಳ ಕಮ್ಮಿ ಇದೆಲ್ಲ, ಬಾಳೆ ತೋಟ ಬೆಳೆಸೋರು ಕಮ್ಮಿ ಅಲ್ಲ, ಹೀಗಾಗಿ ಅದು ಮಾರ್ಕೆಟು ಅಷ್ಟು ನಮಗೇನು ಎಫೆಕ್ಟ್ ಅನಿಸಲ್ಲ. ಇದಕ್ಕೆ ಬಾಳೆಗೆ ಗೊಬ್ಬರ ಅದು ಎಷ್ಟೆಷ್ಟು ಸಲ ಹಾಕ್ತೀರಿ ಒಂದು ವರ್ಷದಲ್ಲಿ? ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ತೀರಿ ವರ್ಷದಲ್ಲಿ? ಸರ್, ಎಕರೆಗೆ ಒಂದು 5 ಟ್ರ್ಯಾಕ್ಟರ್ ಅಂದರೆ 25 ಬಂಡಿ ಎಂಡೆ ಗೊಬ್ಬರ, ಮತ್ತು ಒಂದು 10 ಚೀಲ ಕಾಂಪ್ಲೆಕ್ಸ್ ಪೊಟ್ಯಾಸಿಯಂ ಯೂರಿಯಾ ವರ್ಷದಲ್ಲಿ ಸರ್. 2 ಸಲ ಹಾಕ್ತೀವಿ ಸರ್, 2 ಸಲ. ನೀರಿಂದು ನೀರು ನಿರ್ವಹಣೆ ಹೇಗೆ? ಬಾಳೆಗೆ ನೀರು ಭಾಳ ಬೇಕು ಅಂತ ಹೇಳ್ತಾ ಇರ್ತಾರೆ ಸರ್. ಬ್ಯಾಸಿಗೆ ಮಾತ್ರ ಕಂಪಲ್ಸರಿ ನೀರು ಪ್ರತಿ 10 ದಿವಸಕ್ಕೊಂದ್ಸಲ ಕಂಪಲ್ಸರಿ ಹರಿಸ್ಬೇಕು ಸರ್. ಹೌದು ಸರ್, ಕಂಪ ಭೂಮಿ ಸರ್. ಹೇಗೆ ನೀರಾವರಿ, ಏನು ಡ್ರಿಪ್ ಮಾಡ್ಕೊಂಡಿರಿ, ಹಂಗೆ ಹರಿ ನೀರು ಮಾಡ್ತೀರಿ ಹೇಗೆ ಸರ್? ಇಲ್ಲ, ಕಾಲುವೆ ಗುಂಟೆ ಬಿಡ್ತೀವಿ ಸರ್ ನೀರು. ಹೇಗೆ ಬಾಳೆ ನಿಮಗೆ ಒಳ್ಳೆಯ ಒಂದು ನೆಮ್ಮದಿ ತಂದಿದೆ ಬಾಳೆ ಬೇಸಾಯ, ಏನು ರಿಸ್ಕ್ ಇಲ್ಲದಂಥ ಬೆಳೆ ಅಂತೀರಾ? ರಿಸ್ಕ್ ಅಂತೂ ನನಗೆ ಕಂಡು ಬಂದಿಲ್ಲ ನೋಡಿ ಸರ್. ಎಷ್ಟು ನನಗೆ ಬಾಳೆ ಗಾಳಿ ಬಂದು ಹೋದರೂ ಕೂಡ ಅದ್ರ ಕಡೆಯಿಂದ ನನಗೆ ಎಫೆಕ್ಟ್ ಅದು ಆಗಿಲ್ಲ ಸರ್. ಆದರೂ ಕೂಡ ತಡ್ಕೊಂಬ ಶಕ್ತಿ ಕೊಟ್ಟಂತ ದೇವರು. ಈಗ ಬಾಳೆ ಗೊಣೆಯನ್ನು ಕಡಿದ ಮೇಲೆ ಬಾಳೆ ದಿಂಡು ಬರ್ತತೆ, ಸಿಪ್ಪೆಗಳು ಸಾಕಷ್ಟು ಬರ್ತತೆ, ಅದರೆಲ್ಲ ಕಟ್ ಮಾಡಿದ್ದು ಎಲ್ಲ ಸೆರೆಗಳು ಬರ್ತವೆ ಬಾಳೆಯಲ್ಲಿ, ಅದನ್ನೆಲ್ಲ ಏನು ಮಾಡ್ತಿರ್ತಾವೆ ಸರ್? ಸಣ್ಣ ಸಣ್ಣ ಕಟ್ ಮಾಡಿ ಹೊಲಕ್ಕೆ ಹಾಸಿಬಿಡ್ತೀವಿ ಸರ್. ಅದಕ್ಕೆ ಸಲ ತುಂಡು ತುಂಡು ಮಾಡಿ ತೋಟದಲ್ಲೇ ಬಿಟ್ಬಿಡ್ತೀವಿ, ಅದೇ ಕೊಳೆತು ಬಿಡ್ತದೆ. ಈಗ ಇತ್ತೀಚೆಗೆ ಬಾಳೆದಿಂಡನ್ನು ದನಗಳಿಗೂ ಹಾಕ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ದನಗಳು ತಿಂತಾವೆ ಹೇಗೆ? ತಿನ್ನೋದಿಲ್ಲ ಸರ್, ತಿನ್ನೋದಿಲ್ಲ ಸರ್, ಒಗರಿರ್ತದೆ ಸರ್ ಬಾಳೆದೆಲೆ, ಎಲ್ಲಿ ತಿನ್ನೋದಿಲ್ಲ ಸರ್, ಒಂದು ತಿಂದರೆ ಒಂದು ಎಲೆ ಎಡೆಯಲ್ಲಿ ತಿಂತದೆ ಸರ್. ಬಾಳೆದಿಂಡು? ಬಾಳೆದಿಂಡು ಇನ್ನೂ ಒಗರಿರ್ತದೆ ಸರ್, ಅದು ಇನ್ನೂ ಒಗರಿರ್ತದೆ ಸರ್, ತಿನ್ನಲ್ಲ ಸರ್. ಈಗ ಪಪ್ಪಾಯಕ್ಕೆ ಬರೋಣ. ಪಪ್ಪಾಯ ಯಾಕೆ ತಾವು ಪಪ್ಪಾಯ ಬೇಸಾಯಕ್ಕೆ ಬಂದರೆ? ಸರ್ ಏನಿಲ್ಲ ಸರ್, ಇವಾಗ ಗದ್ದೆಯಲ್ಲಿ ಹತ್ತಿಯಲ್ಲಿ ಮೆಣಸಿನ ತೋಟದಲ್ಲಿ ಸ್ವಲ್ಪ ಹುಳುಗಳ ಅವಳು ಜಾಸ್ತಿ ಆಯಿತು, ಹೊಸ ಪ್ರಯೋಗ ಮಾಡೋಣ ಎಂಬ ಒಂದು ಉದ್ದೇಶದಿಂದ ನಾವು ಈ ವರ್ಷ ಪಪ್ಪಾಯಿಗೆ ಬಂದೀವಿ. ಹೇಗೆ ಪಪ್ಪಾಯಿ ನಿಮ್ಮ ಊರಲ್ಲೆಲ್ಲ ಎಲೆ ಬಿಚ್ಚಲಲ್ಲಿ ಭಾಳಷ್ಟು ಬೆಳೀತಾ ಇದ್ದಾರೆ? 10 ಎಕರೆ ಅದು ಸರ್ ಸದ್ಯದಲ್ಲಿ, 12 ಎಕರೆ ಅದು ಸರ್. ನೀವು ಮೊದಲು ಅನುಭವ ಇದೆ ಪಪ್ಪಾಯಿ ನಿಮಗೆ, ಮೊದಲು ಯಾವಾಗ ಹಾಕಿದ್ರೆ? ಇಲ್ಲ ಸರ್, ಇದೇ ವರ್ಷ. ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ, ಎಷ್ಟು ಎಕರೆ ಹಾಕಿರಿ, ಎಷ್ಟೆಷ್ಟು ಅಂತರ ಕೊಟ್ಟು ಹಚ್ಚಿರಿ, ಹೇಗೆ ಪಪ್ಪಾಯ ಅನಿಸುತ್ತೆ ನಿಮಗೆ, ಬೆಳೆ ಹೇಗೆ ಬಂದಿದೆ? ಅದು 7 ಫೀಟ್ ಅಂತರ ಸರ್, 7 ಫೀಟ್ 7.5 ಫೀಟು. ಆಮೇಲೆ ರಾಣಿ ಅಂತ ಕಸಿ, ಆ ರಾಣಿ ಅಂತ ಕಸಿ ಅನಂತಪುರ ನಮ್ಮ ಏರಿಯಾಗೆ ಸೆಟ್ ಆಗಿದೆ, ಅದನ್ನೇ ಹಾಕಿವಿ ಸರ್ ನಾವು. ಹೇಗೆ ನೀರಾವರಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅನುಕೂಲತೆಗಳು ಏನೇನು ಸಿಕ್ತ ನಮಗೆ ಸರ್? ತೋಟಗಾರಿಕೆಯಿಂದ ಎಲ್ಲ ರೀತಿ ಸೌಲಭ್ಯ ಸಿಕ್ಕದೆ ಸರ್. ಏನೇನು ಎಲ್ಲ ರೀತಿ ಸೌಲಭ್ಯ ಅಂದರೆ ಏನೇನು ಸಿಕ್ತು? ಅದು ಲೇಬರ್ದು ಖರ್ಚುಗಳು ಕೊಟ್ಟಾರೆ ಸರ್, ಉದ್ಯೋಗ ಖಾತ್ರಿಗಳು ಸರ್. ಅಂದರೆ 3 ಎಕರೆ ಎಷ್ಟುದು ಪಪ್ಪಾಯ ನಿಮ್ಮದು? 3 ಎಕರೆ 11 ಗುಂಟೆ ಅದ ಸರ್. ಅಂದರೆ 3 ಎಕರೆ 11 ಗುಂಟೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಮಾಡ್ಕೊಂಡಿರಿ? ಹೌದು ಸರ್. ಏನೇನು ಲೇಬರ್ ಚಾರ್ಜ್ ಗುಂಡಿ ತೆಗಿಲಿಕ್ಕೆ ಹಚ್ಚಲಿಕ್ಕೆ ಎಲ್ಲ ನಿಮಗೆ ಲೇಬರ್ ಚಾರ್ಜ್ ಸಿಕ್ತು? ಹೌದು ಸರ್. ಮತ್ತು ಸಸಿಗಳದ್ದು? ಸಸಿಗಳದ್ದು ಕೂಡ ಇನ್ನು ಆಗಿಲ್ಲ ಸರ್, ಆಗ್ತದೆ ಸರ್. ಅಂದರೆ ನಿಮ್ಗೆ ಏನು ಅಂಥ ಖರ್ಚು ಬಂದಿಲ್ಲ ಇಲ್ಲಿ ಸರ್? ಸದ್ಯದಲ್ಲಿ ಗೌರ್ಮೆಂಟು ಇದು ಉಪಯೋಗ ನಾವು ಉಪಯೋಗ ಮಾಡಿಕೊಂಡಿವಿ ಸರ್. ಗೌರ್ಮೆಂಟ್ ಕೊಟ್ಟಂಥ ತೋಟಗಾರಿಕೆಯಿಂದ ನಮ್ಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡೀವಿ. ಇನ್ನು ಹನಿ ನೀರಾವರಿ ಮಾಡ್ಕೊಂಡ್ರೆ ಡ್ರಿಪ್ ಸರ್? ಅದು ಹನಿ ನೀರಾವರಿ ಮಾಡಬೇಕಂತ ನಮ್ಗೆ ಉದ್ದೇಶ ಇತ್ತು. ಇನ್ನು ತೋಟಗಾರಿಕೆ ಸರ್ ಇದ್ದವರು ಈ ನೀರು ಸಾಕಷ್ಟು ಇದೆ ಅಲ್ರಿ ಗೌಡ್ರೆ, ನೀರು ಕಮ್ಮಿ ಇದ್ದಲ್ಲಿ ಮಾತ್ರ ನೀವು ಈ ರೀತಿ ಮಾಡ್ರಿ ಅಂತ ಹೇಳಿದರು. ಅದು ಸರಿ, ನಾವು ಕೈ ಬಿಟ್ಟಿವಿ. ಆದರೂ ಕೂಡ ಅದು ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಅಂತ ನಾನು ಹೇಳಬಲ್ಲೆ ಸರ್. ಈಗೇನು ಪಪ್ಪಾಯ ಯಾವ ಹಂತದಲ್ಲಿ ತಮ್ಮದು ಕಾಯಿ ಆಗತಕ್ಕಂಥ ಹಂತ ತಲುಪಿದೆಯಾ, ಹೂವು ಅದು ಬರ್ತಾ ಇದೆ ಸರ್? ಈ 15 ದಿನದೊಳಗೆ ಕೊಯ್ತ ಸ್ಟಾರ್ಟ್ ಆಗ್ತದೆ ಸರ್. ಹೇಗೆ ಕಾಯದು ಆಗಿದೆ, ಒಂದು ಗಿಡಕ್ಕೆ ಎಷ್ಟೆಷ್ಟು ಬಯಸ್ತಾ ಇದ್ರಿ, ಎಷ್ಟು ಬರ್ಬೋದು ನಿಮಗೆ ಒಂದು ಕೆಜಿ? ಸರ್ ಇವಾಗ 3,000 ಗಿಡ ಇಟ್ಟಿದೆ ನಾನು, 3,500-300 ಗಿಡ ಇಟ್ಟಿದ್ದೆ, ಒಂದು 1,500 ಗ್ಯಾಪ್ ಆಗಿಬಿಡ್ತು. ಹೌದು ಸರ್. ಅದು ಯಾಕೆ, ಏನು ಸಮಸ್ಯೆ ಸರ್? ಸ್ವಲ್ಪ ಅದು ನಾನು ಹೊಸದಾಗಿ ಲೆವೆಲ್ ಇದ್ದ ಸಲ ಏರಿಳಿತ ಬಂದುಬಿಡ್ತು. ಆ ತಗ್ಗಲ್ಲಿ 2 ಇಟ್ಟೆ ಸರ್ ನಾನು, ನೀರು ನಿಂತ ತ್ಯಾವ ಜಾಸ್ತಿ ಆಗಿ ಹೋಗ್ಬಿಡ್ತದೆ, ತ್ಯಾವ ಜಾಸ್ತಿ ಇದ್ರೂ ಹೋಗ್ಬಿಡ್ತದೆ, ಆಗಬಾರ್ದು ಸರ್. ಏರು ಮಡಿಗಳನ್ನು ಮಾಡ್ಬೇಕು ಅದಕ್ಕೆಲ್ಲ, ಏರು ಮಾಡಿಯನ್ನು ಮಾಡಿ ದಿಬ್ಬದ ಮೇಲೆ ಹಚ್ಬೇಕಲ್ಲ? ಇಲ್ಲ ಸರ್, ಅದೇ ರೀತಿ ಮಾಡಿದ್ವಿ. ಕೆಂಪು ಭೂಮಿಗೆ ಕರೆ ಭೂಮಿಗೆ ಭಾಳ ಫರಕ್ ಆಗ್ತದೆ ಸರ್. ಕೆಂಪು ಭೂಮಿ ತಡ್ಕೊಂಬ ಶಕ್ತಿ ಹೊಂದ್ತದೆ ಸರ್, ಕರೆ ಭೂಮಿ ಒಂದಲ್ಲ ಸರ್. ಅಂದ್ರೆ ಲೆವೆಲ್ ಇಲ್ಲಪ್ಪ ಅಂತಂದಾಗ ನೀವು ಹನಿ ನೀರಾವರಿಗೆ ಹೋಗ್ಬೇಕಾಗಿತ್ತು. ಹೌದು ಸರ್, ಅದೇ ನಾನು ಮಾಡಿದ ತಪ್ಪು. ಹನಿ ನೀರಾವರಿಯ ಮುಖ್ಯ ಒಂದು ಅದರದ್ದು ಅಡ್ವಾಂಟೇಜ್ ಅಂತ ಹೇಳಿ ಬಂದ್ರೆ, ಲೆವೆಲ್ ಇಲ್ಲದ ಭೂಮಿಯಲ್ಲಿ ಹನಿ ನೀರಾವರಿ ಮಾಡಿದ್ರೆ ಭಾಳ ಚೆನ್ನಾಗಿ ಬೆಳೆಗಳು ಬೆಳೆ ಬರ್ತದೆ ಸರ್. ಸ್ವಲ್ಪ ಏರಿಳಿತ ಇರ್ಬೇಕು ಸರ್, ಸ್ಟಾರ್ಟಿಂಗ್ನಾಗ ಮಿಟ್ಟಿ ಇರಬೇಕು, ಡಿಸ್ಟೆನ್ಸ್ ಮ್ಯಾಗ ಬಾರ್ಲ್ ಮೇಲೆ ಫೀಟ್ ಒಂದು ಫೀಟ್ ಅಂತರ ಮ್ಯಾಗ ಡೌನ್ ಮಾಡ್ಕೊಂತ ಬಂದು ಅದು ನೀರು ಯಥಾ ರೀತಿ ಬಂದ ನೀರು ಕೂಡ ವಾಪಸ್ ಹೋಗ ಇದ್ರೆ ಭಾಳ ಅನುಕೂಲ ಆಗ್ತದೆ ಸರ್ ರೈತರಿಗೆ. ಸೊ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಅನುಕೂಲತೆಯನ್ನು ನೀವು ಪಪ್ಪಾಯ ಬೆಳೆಯಲ್ಲಿ ಮಾಡ್ಕೊಂಡಿರಿ? ಬರೋಬ್ಬರು ಮಾಡ್ಕೊಂಡಿವಿ ಸರ್. ಹೇಗೆ ಮಾರಾಟದ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಜ್ಞಾನ ಇದೆಯಾ ತಮಗೆ? ಪಪ್ಪಾಯ ಎಲ್ಲಿ ಮಾರ್ತದೆ, ಹೆಂಗೆ ಮಾರ್ತಾ ಇದೆ, ಹೇಗಂತೇಳಿ ಸರ್? ಸದ್ಯ ಮೊನ್ನೆ 11.5 12 ರೂಪಾಯಿ ಕೊಟ್ಟಿದ್ರು, ಇವಾಗ ಸದ್ಯ 9.5 ನಡೆದ ಸರ್. ಎಷ್ಟು ಟನ್ ಬರ್ಬೋದು ನಿಮ್ಮದು ಈ 3 ಎಕರೆ ಸೇರಿ ಎಲ್ಲ? ಅದಂದರೆ ಅರ್ಧಕ್ಕರ್ಧ ನಿಮ್ಮದು ಖುಷಿ ಹೋಗ್ಬಿಟ್ಟದ. ಹೌದು ಸರ್. ಹೌದು ಸರ್. ಅಂದರೆ ಈಗ 1.5 ಎಕರೆ ಇದ್ದಂಗೆ ನಿಮ್ಮ ಪಪ್ಪಾಯ? ಹೌದು ಸರ್. ಹೌದು ಸರ್. ಹೌದು ಸರ್. ಎಷ್ಟು ಟನ್ ಆಗ್ಬೋದು ಅನ್ಸತ್ತೆ ನಿಮಗೆ? ಸರ್ ಸದ್ಯ 20 ಟನ್ ಆಗ್ಬೋದು ಅನ್ಸತ್ತೆ ಸರ್. ಏನಾದರೂ ಬಂದು ಮಾರಾಟಗಾರರು ಕೇಳ್ಕೊಂಡು ಹೋಗಿದ್ದಾರೆ? ಹಾಂ ಸರ್, ಬಂದರೆ ಸರ್ ಈ ವಾರ ಹತ್ತದಿಂದ ಕೊಯ್ತಾಬಿಡ್ತದೆ ಸರ್. ಹೇಗೆ ರೇಟ್ ಅದು ಕೇಳಿದ್ದಾರೆ ಸರ್? ಇವಾಗ ಮೊನ್ನೆ ಒಂದು 15-20 ದಿನ ಕೆಳಗೆ 12 ರೂಪಾಯಿಗೆ ತಗೊಂಡಿದ್ರು, ಮೊನ್ನೆ 10:30 ಕೊಯ್ತು, ಮತ್ತು ಈ 2-3 ದಿನ ಕೆಳಗೆ ಒಂದು 9 ಹೋಗ್ಯದಂತ ಸರ್. ಬೇರೆ ಏನು ಪಪ್ಪಾಯದಲ್ಲಿ ಏನು ಸಮಸ್ಯೆ ಬಂತ ತಮಗೆ? ಏನಾದರೂ ರೋಗ, ಎಣ್ಣೆ ಹೊಡಿದು ಭಾಳ ಹೇಳ್ತಿರ್ತಾರೆ ಪಪ್ಪಾಯಕ್ಕೆ, ಭಾಳ ಕೇರ್ ಮಾಡ್ಬೇಕಂತೇಳಿ. ಏನಿಲ್ಲ ಸರ್, 15 ದಿವಸಕ್ಕೆ ಕಂಪಲ್ಸರಿ ಎಣ್ಣೆ ಹೊಡಲೇಬೇಕು ಸರ್. ಯಾವುದೋ ಹೌದು, ಹೊಡೆಯಬೇಕು ಸರ್. ಹೇಗೆ ಯಾವ ಎಣ್ಣೆ ಹೊಡಿಬೇಕು ಏನು ಅನ್ನೋದು ನಿಮ್ಗೆ ಹೆಂಗೆ ವಿಚಾರ? ಗಿಡಗಳು ಕೊಟ್ಟವ್ರಿಗೆ ನಾವು ಮಾಹಿತಿ ಪಡ್ಕೊಂಡು ಅದೇ ರೀತಿ ಮೇಂಟೆನೆನ್ಸ್ ಮಾಡ್ಕೊಂತೀವಿ ಸರ್. ನಿಮಗೇನು ಪಪ್ಪಾಯದಲ್ಲಿ ರೋಗ ಅದು ಏನು ಸಮಸ್ಯೆ ಬಂದಿಲ್ಲ ಸರ್? ಅದು ವೈರಸ್ ಬಂದದ ಸರ್, ಇವಾಗ ಭಾಳ ಬಂದದ ಸರ್. ಇಲ್ಲ ಅದು ಬರಲಾಗದಿದ್ದರೆ ಒಂದು 50 ಟನ್ ಕೂಡ ಆಗ್ತಿತ್ತು, 60 ಟನ್ ಕೂಡ ಆಗ್ತಿತ್ತು. ಕಾಯಿ ಆದಮೇಲೆ ಬಂದರೆ ಅಂತ ಹಾನಿ ಆಗೋದಿಲ್ಲ, ಕಾಯಿ ಆಗೋಕ್ಕಿಂತ ಮುಂಚೆ ಹೂವಿನ ಹಂತದಲ್ಲಿ ಬಂದರೆ ಸಂಪ್ಲೀಟ್ ನುಕ್ಸಾನ ಆಗೋ ಸಾಧ್ಯತೆಗಳು ಇರ್ತವೆ. ಹೌದು ಸರ್, ಬರೋಬ್ಬರ ಸರ್. ಹೇಗೆ ಅನಿಸ್ತದೆ ರೀ ಒಕ್ಕಲ್ತನ ಒಟ್ಟಾರೆ? ನೀವು ನೀರಾವರಿ ರೈತರು, ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೀರಿ, ಹತ್ತಿ ಹಾಕ್ತಾ ಇದ್ದೀರಿ, ಭತ್ತ ಬೆಳೀತಾ ಇದ್ದೀರಿ, ಕೃಷಿ ನಿಮಗೆ ಹೇಗೆ ಒಂದು ಕಲ್ಪನೆ ಅಥವಾ ಆಶಾದಾಯಕ ಬದುಕನ್ನು ಕೊಟ್ಟಿದೆ ಅಂತೀರಿ? ಸರ್, ಜನ್ಮ ಕೊಟ್ಟ ತಾಯಿ ಎಷ್ಟು ಮುಖ್ಯನೋ, ನನಗೆ ತುತ್ತು ತಾಯಿ ಕೊಟ್ಟ ಭೂಮಿ ತಾಯಿ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳಬೇಕು ಬಯಸ್ತೀನಿ ಸರ್. ಹೇಗೆ ಮಾಡ್ತೀರಿ ಮನೆಯಲ್ಲಿ ಮಾಡೋರದ್ರ ಒಕ್ಕಲ್ತನ ಎಲ್ಲ? ಸರ್, ಸದ್ಯ ನಾವು 4 ಮಂದಿ ಅಣ್ಣತಮ್ಮರು. ನಮ್ಮ ತಂದೆ ಮೂಲತಃ ಒಕ್ಕಲ್ತನ, ಆತನ ದಾರಿಯಲ್ಲೇ ನಾನು ಉಂಟೀನಿ. ನಾನು ಇವತ್ತಿನವರೆಗೆ ಹಿಂದಿರುಗಿಲ್ಲ, ಹಿಂದೆ ನೋಡಿಲ್ಲ. ಲಾಭ ಬಂದರೂ ತಡ್ಕೊಂಡಿನಿ, ಕಷ್ಟ ತಡ್ಕೊಂಡಿನಿ. ಲಾಭ ಬಂದರೆ ಹಿಗ್ಗಿಲ್ಲ, ಕುಗ್ಗಿಲ್ಲ. ಅದೇ ಉತ್ಸಾಹದಿಂದ ಒಕ್ಕಲ್ತನ ಮಾಡಕತ್ತೀನಿ. ಬರೋಬ್ಬರಿ 100% ಸರ್. ಹೇಗೆ ಕೆಲಸಗಳು ಮನೆಯಲ್ಲಿ, ಎತ್ತುಗಳು, ಟ್ಯಾಕ್ಟರ್ಗಳು ಯಾವ ಥರ ಮಾಡ್ತಾ ಇದ್ದಿರ್ತಾವೆ? ಸರ್, ಎತ್ತುಗಳು ಇಲ್ಲ ಸರ್, ಟ್ರ್ಯಾಕ್ಟರ್ ಇದೆ ಸರ್. ಎತ್ತುಗಳು ಮೊದಲಿದ್ದುವ ಸರ್? ನಾನು 92 ಬೇರೆ ಆದಾಗ 2 ತಗೊಂಡಿದ್ದೆ. ಅದಕ್ಕೆ ಎಲ್ಲಿಗಾನ ರಾಯಚೂರಿಗೆ ಹೋದರೆ ನೋಡ್ಕೊಳ್ಳಾರಂದ್ರೆ ನಾನು ಅಲ್ಲಿ ಊಟ ಮಾಡೋ ಹೊತ್ತಿನಾಗ ಎತ್ತುಗಳದೇ ದ್ಯಾಸ ಬರ್ತಿತ್ತು. ಹಿಂಗಾಗಿ ಇದೇನು ಬೇಡಪ್ಪ ಒಂದು ಉದ್ದೇಶಕ್ಕೆ ನಾನು ಮಾಡಿದ್ದೇನೆ ಸರ್. ಹೇಗೆ ಟ್ಯಾಕ್ಟರಿಂದ ಎಲ್ಲ ಕೆಲಸ ಮಾಡ್ಬೋದಾ, ಮತ್ತು ಎತ್ತುಗಳ ಅವಶ್ಯಕತೆ ಅನಿಸದೆ ನಿಮಗೆ? ಇಲ್ಲ ಸರ್, ಟ್ಯಾಕ್ಟರ್ ಕೂಡ ಮಾಡ್ಬೋದು. ಇವಾಗ ಹೊಸದಾಗಿ ಯಾವ ಸಣ್ಣ ಗಾಡಿ ಬಂದಾವ ಅದನ್ನು ಕೂಡ ತಗೊಂಡಿನಿ. ನನಗೆ ಹ್ಯಾಪಿ ಸರ್, ಅದು ಏನೇ ಇರಲಿ, ನುಕ್ಸಾನ ಆದರೂ ಕೂಡ ಸಂತೋಷನೇ, ಲಾಸ್ ಆದ್ರೂ ಸಂತೋಷ, ಎದೆಗುಂದ ಚಾನ್ಸಸ್ ಇಲ್ಲ. ಒಳ್ಳೆಯದು ಪರಶುರಾಮ್ ಗೌಡ್ರೆ, ನೀವು ವಿಚಾರವನ್ನು ಇದುವರೆಗೆ ಹಂಚ್ಕೊಂಡ್ರಿ, ಪಪ್ಪಾಯ ಮತ್ತು ಬಾಳೆ ಬೇಸಾಯದ ಅನುಭವ, ಕೃಷಿಯಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ದೀರಿ. ಖಂಡಿತ ನಿಮ್ಮ ಹಾಗೆ ರೈತರು ಸಹ ಕೃಷಿ ಒಳಗೆ ಆಸಕ್ತಿ, ಶ್ರದ್ಧೆ, ನಿಷ್ಠೆನಿಟ್ಟು ಮಾಡಿದರೆ ಖಂಡಿತ ಲಾಭ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಎಲೆಬಿಚ್ಚಲಿ ಗ್ರಾಮದ ಪರಶುರಾಮಗೌಡ ಅವರ ತೋಟಗಾರಿಕೆಯ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ ರಾಯಚೂರು ಹಾಗೂ ಲಿಂಗಸ್ಕೂರಿನದು. ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ, ಕನಿಷ್ಠ 4489 ರೂಪಾಯಿಗಳಿಂದ ಗರಿಷ್ಠ 4752 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9800 ರೂಪಾಯಿಗಳಿಂದ 11500 ರೂಪಾಯಿಗಳು. ಅಲಸಂದೆ ಕೌಪಿಯಾ ವೋಲ್ 4808 ರೂಪಾಯಿಗಳಿಂದ 5112 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4039 ರೂಪಾಯಿಗಳಿಂದ 6411 ರೂಪಾಯಿಗಳು. ಈರುಳ್ಳಿ 480 ರೂಪಾಯಿಗಳಿಂದ 1090 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1481 ರೂಪಾಯಿಗಳಿಂದ 1933 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5919 ರೂಪಾಯಿಗಳು. ತೊಗರಿ ಕೆಂಪು 4455 ರೂಪಾಯಿಗಳಿಂದ 6269 ರೂಪಾಯಿಗಳು. ಇದು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಈಗ ಲಿಂಗಸ್ಕೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಇತರೆ ಕನಿಷ್ಠ 2080 ರೂಪಾಯಿಗಳಿಂದ ಗರಿಷ್ಠ 2440 ರೂಪಾಯಿಗಳು. ಕಡಲೆಕಾಳು ಅವರೇಜ್ ಇಡಿ 4620 ರೂಪಾಯಿಗಳಿಂದ 4880 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ 4980 ರೂಪಾಯಿಗಳಿಂದ 5900 ರೂಪಾಯಿಗಳು. ತೊಗರಿ 3225 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದಿರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ್ ಬೇಸಾಯ ಮಲ್ಚಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶದ ಸಂರಕ್ಷಣೆ ಆಗುವುದರ ಜೊತೆಗೆ ಮಣ್ಣಿನಲ್ಲಿ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದಂತಹ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕಾಗ್ತದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೋಶಾವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಇನ್ನು ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ರೈತ ಬಾಂಧವರು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಗಳಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕಾಗ್ತದೆ. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗುಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬುಪ್ರೊಫಿಸಿನ್ 25 SC ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಭತ್ತದ ಬೆಳೆಯಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬೆಂಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಭತ್ತದಲ್ಲಿ ಕಂದುಜಿಗಿ ಹುಳುವಿನ ನಿಯಂತ್ರಣವನ್ನು ಮಾಡಲು ಇಮಿಡಾಕ್ಲೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮಿಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನಕೋನೋಜಾಲ್ 25 EC ಅಥವಾ 0.5 g ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಬಾಧೆಗೆ ಹತೋಟಿಯನ್ನು ಮಾಡಲು 2 g ಮ್ಯಾಂಕೋಜಿಬ್ ಅಥವಾ 1 ml ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಇನ್ನು ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಬೇಕು. ಕೋಳಿ ಮನೆಯನ್ನು ತಂಪಾಗಿಡಿಸುವ ಹಾಗೂ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ